సకల గ్రహ బలనీనే సరసి జాక్ష సకల గ్రహ బలనీనే సరసి జాక్ష సకల గ్రహ బలనీనే సరసి జాక్ష సకల గ్రహ బలనీనే సరసి జాక్ష సకల గ్రహ బలనీనే సరసి జాక్ష సకల గ్రహ బలనీనే సరసి జాక్ష పికిల వ్యాబగనీనే విశ్వరక్ష సకల గ్రహ బలనీనే సరసి జాక్ష నిఖిల వ్యాపగనీనే విశ్వరక్ష సకల గ్రహ బలనీనే సరసి జాక్ష నిఖిల వ్యాపగనీనే సకల గ్రహ బలనీనే సరసి జాక్ష నిఖిల వ్యాపగనీనే విశ్వరక్ష సకల గ్రహ బలనీనే సరసి జాక్ష నిఖిల వ్యాపగనీనే విశ్వరక్ష సకల గ్రహ బలనీనే సరసి జాక్ష నిఖిల వ్యాపగనీనే విశ్వరక్ష సకల గ్రహ బలనీనే సరసి జాక్ష రవిచంద్ర బుధనీనే రాహుకేతుగునీనే రవిచంద్ర బుధనీనే రాహుకేతుగునీనే రవిచంద్ర బుధనీనే రాహుకేతుగునీనే రవిచంద్ర బుధనీనే రాహుకేతుగునీనే రవిచంద్ర బుధనీనే రాహుకేతుగునీనే రవిచంద్ర బుధనీనే రాహుకేతుగునీనే రవిచంద్ర బుధనీనే రాహుకేతుగునీనే కవి పూజని మంగళనీనే రవిచంద్ర బుధనీనే రాహుకేతుగునీనే కవి పూజనియు మంగళనీనే సకల గ్రహ బలనీనే సరసి జాక్ష నిఖిల వ్యాపగనీనే విశ్వరక్ష సకల గ్రహ బలనీనే దివరాత్రియుగునీనే నవవిధానగునీనే దివరాత్రియుగునీనే నవవిధానగునీనే దివరాత్రియుగునీనే నవవిధానగునీనే భవరోగకరణీనే వేషజనుమీనే దివరాత్రియుగునీనే నవవిధానగునీనే ಪವರೋಗ ಕರಣಿ ದೇಶ ಜನ್ಮಿ ಪಕ್ಷ ಮಾಸಗುಣಿ ಸಬುನಿ ಪರ್ವಜಾಲಬುನಿ ಪಕ್ಷಮಾಸಬುನಿ ಪರ್ವಜಾಲಬುನಿ ಪಕ್ಷಮಾಸಬುನಿ ಪರ್ವಜಾಲಬುನಿ ಪಕ್ಷಮಾಸಬುನಿ ಪರ್ವಜಾಲಬುನಿ ನಕ್ಷತ್ರ ಯೋಗತಿಥಿ ಕರಣಗಳು ನೀನೇ ಸಕಲ ಗ್ರಹ ಫಲ ನೀನೇ ಸರ್ವಸಿದ್ಧಾಕ್ಷ ಇಖಿಲ ವ್ಯಾಪಕ ನೀನೇ ಈಶ್ವರಕ್ಷಕ ಸಕಲ ಗ್ರಹ ಫಲ ಸರಸಿ ಜಾಕ್ಷ ನಾರಾಯಣ ನಾರಾಯಣ ಸಂತತ ಹರಿ ಸಾಸಿರದ ನಾಮವ ಸತತ ಹರಿನಿಲ್ಲನ ಸಾಸಿರದ ನಾಮವ ಅಂತರಂಗದಲ್ಲಿರಿಸಿ ಸತತ ಹರಿನಿಲ್ಲನ ಸಾಸಿರದ ನಾಮವ ಅಂತರಂಗದಲ್ಲಿರಿಸಿ ಎಂತೋ ಪುರಾಧಾರ ವಿಠಲ ರಾಯನ ಎಂತೋ ಪುರಾಧಾರ ವಿಠಲ ರಾಯನ ಎಂತೋ ಪುರಾಧಾರ ವಿಠಲ ರಾಯನ ಎಂತೋ ಪುರಾಧಾರ ವಿಠಲ ತಿರುಪತಿ ವೆಂಕಟರಮಣ ತಿರುಪತಿ ವೆಂಕಟರಮಣ ತಿರುಪತಿ ವೆಂಕಟರಮಣ ತಿರುಪತಿ ವೆಂಕಟರಮಣ ತಿರುಪತಿ ವೆಂಕಟರಮಣ ತಿರುಪತಿ ವೆಂಕಟರಮಣ ನಿನಗೆದಗೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆದಗೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆದಗೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆದಗೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆದಗೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆದಗೆ ಬಾರದು ಕರುಣ ತಿರುಪತಿ ವೆಂಕಟರಮಣ ನಿನಗೆದಗೆ ರಮಣ ಆ ನಂಬಿದೆ ನಿನ್ನಯ ಚರಣ ಆ ತಿರುಪತಿ ವೆಂಕಟರಮಣ ರಮಣ పాప వినాశిని స్నాన పాప వినాశిని స్నాన పాప వినాశిని స్నాన పాప వినాశిని స్నాన హరిపాదోదక వేపాన పాప వినాశిని స్నాన హరిపాదోదక వేపాన పాప వినాశిని స్నాన హరిపాదోదక వేపాన కోప తప ನಿನಗೆದಗೆ ಬಾರದು ಕರುಣ ತಿರುಪತಿ ವೆಂಕಟರಮಣ ತಿರುಪತಿ ವೆಂಕಟರಮಣ ತಿರುಪತಿ ವೆಂಕಟರಮಣ ತಿರುಪತಿ ವೆಂಕಟರಮಣ ವೆಂಕಟರಮಣ ವೆಂಕಟರಮಣ ಅದಿಶೀಲಗಳನ್ನು ಒದಿಸದಿಸೇ ಶ್ರುತಿ ಶಾಸ್ತ್ರ ಪುರಾಣಗಳೂಡಿ ಅತಿಶೀಲಗಳನ್ನೆಲ್ಲ ಮಾಡಿದ ನಿಜೆ ಗತಿಯ ಪಡೆಯೇನು ಕಾಯದಿದೆನೋ ಪ್ರತಿಪತಿ ಪಿತನಿಯೋನ ದಯವಾಗದನಗಾಯೇನು ಮಾಡಿರದೇನು ಭವಗಂಗದು ದಾನವಾಂತಕನಿಯೋನ ದಯವಾಗದನಗಾಯೇನು ಮಾಡಿರದೇನು ಭವಗಂಗದು ಜ್ಞಾನವನ್ನು ಮಾಡಿದೆನು ಮೌನವನ್ನು ತಾಳಿದೆ ಮಹಾಪುರುಷಾರ್ಥಕ್ಕೆ ಮನವನಿ ಜ್ಞಾನವನ್ನು ಮಾಡಿದೆನು ಮೌನವನ್ನು ತಾಳಿದೆ ಮಹಾಪುರುಷಾರ್ಥಕ್ಕೆ ಮನವನಿಕ್ಕಿ ಅನಾಥ ಬಾಳು ಪುರಂದರ ವಿಠಲನ ಜ್ಞಾನಿಸುವರೊಡಗೂಡಿ ನೆಲೆಗಾದಿದನಕಾಯೇನು ಮಾಡಿದರೇನು ಅವಯುಂಗದು ದಾನವಾಂಸಕ ನಿನ್ನ ದಯವಾಗದನಗಾಯೇನು ಮಾಡಿದರೇನು ಅವಯುಂಗದು ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೇ ಪರಮ ಪುರುಷ ಇನ್ನು ದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೇ ಪರಮ ಪುರುಷ ಹರಿಯೇ ಇನ್ನು ದಯ ಬಾರದೆ ದಾಸನ ಮೇಲೆ ನಾನಾ ದೇಶಗಳಲ್ಲಿ ನಾನಾ ಬಂಧುಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಬಂಧುಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಬಂಧುಗಳಲ್ಲಿ ನಾರಾಯೋನಿಗಳಲ್ಲಿ ನಲಿದು ಕೋಟಿ ನಾನಾ ಯೋನಿಗಳಲ್ಲಿ ನಲಿದು ಕೋಟಿ ನಾನು ನಾನು ನಂದದು ಎಂಬ ಕನಕದಾಸನ ಮೇಲೆ ಉದಯ ಬಾರದೆ ದಾಸನ ಪನಕ ಶಯನ ಶೇ ಪರಮ ಪುರುಷ ಹರಿಯೋದಯ ಬಾರದೆ ದಾಸನ ಶಯನ ಸೇ ಪರಮ ಪುರುಷ ಹರಿಯೋದಯ ಬಾರದೆ ದಾಸನು ಮೇಲೆ ಪನ್ನಗ ಶಯನ ಸೇ ಪರಮ ಪುರುಷ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರ ತರ ಪಿನಾಗ ದರಗರೆ ಸುಂದರ ತರೆ ಪಿನಾಗ ದರಗರ ಸುಂದರ ತರೆ ಪಿನಾಗ ದರಗರ ಗಂಗಾಧರ ಗಜ ಚರ್ಮ ಭರತರ ಗಂಗಾಧರ ಗಜ ಚರ್ಮ ಭರತರ ಗಂಗಾಧರ ಗಜ ಚರ್ಮ ಭರತರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ದರಗೆ ದಕ್ಷಿಣ ಕಾವೇರಿ ದರಗೆ ದಕ್ಷಿಣ ಕಾವೇರಿ ಕುಂಭಪುರವಾಸನು ನೀನೆ ಕರದಲ್ಲಿ ವೀಣೆಯ ಗಾನವ ಮಾಡುವ ಮುರಗಭೂಷಣ ನೀನೆ ಕೊರಳಲಿ ಬಸಿಮ ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ ಗರುಡ ಗಮನ ನಮ್ಮ ಪುರದರ ವಿಠಲ ಗರುಡ ಗಮನ ನಮ್ಮ ಪುರದರ ವಿಠಲ ಪ್ರಾಣ ಪ್ರಿಯನು ನೀನೆ ಗರುಡ ಗಮನ ನಮ್ಮ ಪುರದರ ವಿಠಲ ಪ್ರಾಣ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ನಮೋ ನಮೋ ನಮೋ ನಮೋ ಹೆಸರನೀಟು ಹೃದಯವೆಂಬ ಮಡಿದೆಯಲ್ಲಿ ಭಾವವೆಂ ಹೆಸರನೀಟು ಬುದ್ಧಿಯಿಂದ ಪಾಕ ಮಾಡಿ ಹರಿವಣಗೆ ಪಡಿಸಿಕೊಂಡು ಹೃದಯವೆಂಬ ಮಡಿಗೆಯಲ್ಲಿ ಭಾವವೆಂ ಹೆಸರನೀಟು ಬುದ್ಧಿಯಿಂದ ಪಾಕ ಮಾಡಿ ಹರಿವಣಗೆ ಪಡಿಸಿಕೊಂಡು ವಾಸುದೇವ ಸುತ ಸಾಸಿರ ನಾಮದ ಶ್ರೀ ಕೃಷಿಕೇಶನ ಶಯನನು ಮಾಸುದೇವ ಸುದ ಸಾಸಿರ ನಾಮದ ಶ್ರೀ ಕೃಷಿಕೇಶನ ಶಯನನು ಮಾಸುದೇವ ಸುದ ಗೋವಿಂದ ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಪುರುಷೋತ್ತಮ ಪುರುಷೋತ್ತಮ ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಪುರುಷೋತ್ತಮ ನರಗರಿ ಶ್ರೀ ಕೃಷ್ಣನ ಶರಣಾಗತ ಜನರಕ್ಷಕನ ಪುರುಷೋತ್ತಮ ನರಗರಿ ಶ್ರೀ ಕೃಷ್ಣನ ಶರಣಾಗತ ಜನರಕ್ಷಕನ ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ಕರುಣಾಕರ ನಮ್ಮ ಪುರಂದರ ವಿಠಲನ ನೇರನು ಬೇದನು ನೇರನು ಬೇದನು ನೇರನು ಬೇದನು ಬೇನು ರಚನಿಗಳ ಮಂದೇನ ಗೋವಿಂದ ಶ್ರೀ ಕೃಷ್ಣನ ಪುಂಡರೀಕಾಕ್ಷಣ ಪಾಂಡವ ಪಕ್ಷಣ ಕುಂಡೇನ ಗೋವಿಂದನ ಶ್ರೀ ಕೃಷ್ಣನ ಪುಂಡರೀಕಾಕ್ಷಣ ಪಾಂಡವ ಪಕ್ಷಣ ಕುಂಡೇನ ಗೋವಿಂದನ ಮೂರ್ಖಗೆ ಧರ್ಮ ಶ್ರವಣ ವಿಧೇತಕ್ಕೆ ಕ್ಷೇತ್ರಕ್ಕೆ ಹುಟ್ಟು ಕುರುಡಗೆ ದೀಪ ವಿಧೇತಕ್ಕೆ ಭ್ರಷ್ಟನಿಗೇತಕ್ಕೆ ಕುಲಧರ್ಮ ಹುಟ್ಟು ಕುರುಡಗೆ ದೀಪ ವಿಧೇತಕ್ಕೆ ಭ್ರಷ್ಟನಿಗೇತಕ್ಕೆ ಕುಲಧರ್ಮ ಅಭಿಲಾಷೆಯೇತಕೆ ಮುಟ್ಟಿ ಭಜಿಪೇನೆಂಬ ಅಭಿಲಾಷೆಯೇತಕೆ ಧರ್ಮ ಶ್ರವಣವಿದೆತಕೆ ಮೂರ್ಖಗೆ ಧರ್ಮ ಶ್ರವಣವಿದೆತಕೆ ಮೂರ್ಖಗೆ ಧರ್ಮ ಶ್ರವಣವಿದೆತಕೆ ಮೂರ್ಖಗೆ ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ ಪಂಕಜ ನೇತ್ರಂ ಪರಮ ಪವಿತ್ರಂ ಪಂಕಜ ನೇತ್ರಂ ಪರಮ ಪವಿತ್ರಂ ಶಂಖ ಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ ಪಂಕಜ ನೇತ್ರಂ ಪರಮ ಪವಿತ್ರಂ ಶಂಖ ಚಕ್ರಧರ ಚಿನ್ಮಯ ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ ಅಂಬುಜೋದ್ಭವ ವಿನೋದಂ ಅಗಣಿತ ಗುಣನಾಮಂ ಅಂಬುಜೋದ್ಭವ ವಿನೋದಂ ಅಗಣಿತ ಗುಣನಾಮಂ ನಾರದ ಗಾನ ವಿಲೋಲಂ ತುಂಬುರು ನಾರದ ಗಾನ ವಿಲೋಲಂ ತುಂಬುರು ನಾರದ ಗಾನ ವಿಲೋಲಂ ತುಂಬುರು ನಾರದ ಗಾನ ವಿಲೋಲಂ ವೆಂಕಟಾಚಲನಿಲಯಂ ವೈಕುಂಠಪುರವ ಮಕರ ಕುಂಡಲ ದಾಮ ಮದನ ಗೋಪಾಲ ಮಕರ ಕುಂಡಲ ದಾಮ ಮದನ ಗೋಪಾಲ ಮಕರ ಕುಂಡಲ ದಾಮ ಮದನ ಗೋಪಾಲ ಭಕ್ತ ಪೋಷಕ ಶ್ರೀ ಪುರಂದರ ವಿಠಲ ಭಕ್ತ ಪೋಷಕ ಶ್ರೀ ಪುರಂದರ ವಿಠಲ ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ ಪಂಕಜ ನೇತ್ರಂ ಪರಮ ಪವಿತ್ರಂ ಶಂಖ ಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ ఎంత చెలువగే మగలను కోడను గిరిరాజను నోడమ్మమ్మ. ఎంత చెలువగే మగలను కోడను గిరిరాజను నోడమ్మమ్మ. ఎంత చెలువగే మగలను కోడను గిరిరాజను నోడమ్మమ్మ. ఎంత చెలువగే మగలను కోడను గిరిరాజను నోడమ్మమ్మ. కంతు హర శివ కంతు హర శివ చెలువనను వెచిగను నోడమ్మమ్మ. కంతు హర శివ చెలువనను వెచిగను నోడమ్మమ్మ. యోద చెలువగే మగలను కోడను గిరిరాజను నోడమ్మమ్మ. మనేయంబూదు శ్మశానవు నోడే గజ చర్మాంబరణమ్మమ్మ. మనేయంబూదు శ్మశానవు నోడే గజ చర్మాంబరణమ్మమ్మ. హనువంతాదరూ కయ్యొలగిల్ల కపరవను నోడమ్మమ్మ. హనువంతాదరూ కయ్యొలగిల్ల కపరవను నోడమ్మమ్మ. నంతి వాగల నంతి వాగన నీలకంఠన నిర్గుణనానోడమ్మమ్మ. నంతి వాగన నీలకంఠన నిర్గుణనానోడమ్మమ్మ. ఇందిరారమణ శ్రీ పురందర విఠలన పొందికవనే నోడమ్మమ్మ. ఇందిరారమణ శ్రీ పురందర విఠలన పొందికవనే నోడమ్మమ్మ. ఎంత చెలువగే మగలను కోడను గిరిరాజను నోడమ్మమ్మ. ఎంత చెలువగే మగలను కోడను గిరిరాజను నోడమ్మమ్మ. గిరిరాజను నోడమ్మమ్మ. గిరిరాజను నోడమ్మమ్మ.